ತಾಕೇರಿಗೆ ಎಷ್ಟು ದೂರ ಆಗುತ್ತೆ ಈಶ್ವರ ಅವರೇ? ತಾಕೇರಿ, ತಾಕೇರಿ ಗ್ರಾಮಕ್ಕೆ ಎಷ್ಟು ದೂರ ಆಗುತ್ತೆ? 4 ಕಿಲೋಮೀಟರ್ ಆಗುತ್ತೆ. 4 ಕಿಲೋಮೀಟರ್. ಓಕೆ, ಸರಿನೆ. ಮಳೆ ಹೇಗಿದೆ ಈಶ್ವರ ಅವರೇ ಅಲ್ಲೆಲ್ಲ? ಮಳೆ ತುಂಬಾ ಜೋರು ಉಂಟು ಸರ್. ಈ ವರ್ಷ ಭತ್ತದ ಬೇಸಾಯಕ್ಕೆ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ರಿ? ಎಷ್ಟು ಭತ್ತ ಬೆಳಿಲಿಕ್ಕೆ ಹೊರಟಿದ್ರಿ? ಸಸಿ ಹಾಕಿದೀವಿ, ಸುಮಾರು ಬಂದಂತ ಎಷ್ಟು ನಾಟಿ ಮಾಡ್ಲಿಕ್ಕೆ ಅಥವಾ ಬೆಳಿಲಿಕ್ಕೆ ಹೊರಟಿದ್ರಿ? ನಾವು ಒಂದು 3 ಎಕರೆಷ್ಟು ಈ ಸಾರಿ. ಎಷ್ಟು ಇದು ಯಾವ ತಳಿಯನ್ನ ಹಾಕೊಳ್ಳಿಕ್ಕೆ? ನಾವು ರಾಜಭೋಗ. ರಾಜಭೋಗ. ಓಕೆ, ನಿಮ್ಮ ಸಂಖ್ಯೆನೇ ಹೇಳಿ ಈಶ್ವರ್, ಹಿಂದೆ ಹೇಳಿದ್ರಿ, ಈಗ ಒಂದ್ಸಾರಿ ನೆನಪು ಮಾಡಿ. 9 4 8 3 8 5 6 3 2. ಇನ್ನೊಂದ್ಸಾರಿ ಹೇಳಿ. 9 4 8 3 8 5 6 3 2. ಓಕೆ, ಮುಂದಿನ ಬುಧವಾರ ನೀವು ಸಿಗೋ ಥರ ಆದರೆ ನಿಮ್ಮಲ್ಲಿ ಬಂದು ಭೇಟಿ ಮಾಡಿ ನಿಮ್ಮ ಅನುಭವಗಳನ್ನು ಧ್ವನಿ ಮುದ್ರಣ ಮಾಡಿಕೊಂಡು ಹೋಗೋ ಆಲೋಚನೆ ಇದೆ. ಮಾತಾಡಿ ಸರ್. ನಿಮ್ಮೂರಿಗೆ ಮುಂದಿನ ಬುಧವಾರ ಸಾಧ್ಯ ಆದರೆ ಭೇಟಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಕಾರ್ಯಕ್ರಮ ಆದಮೇಲೆ. ಈಶ್ವರ ಅವರೇ, ವ್ಯತ್ಯಾಸ ಕಡಿತವಾಯಿತು. ಇನ್ನು ಅವರಿಗೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ಕರೆ ಕಡಿತವಾಯಿತು. ಪ್ರಯತ್ನ ಮಾಡ್ಬೋದು ಈಶ್ವರ್ ಮತ್ತೊಮ್ಮೆ. ಶತ್ರುಗಳೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ನಮಸ್ಕಾರ, ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಸರ್ ಕುಮಾರೇಗೌಡ ಅಂತ, ಸಾಲಿರಾಮ್ನಿಂದ. ಕುಮಾರೇಗೌಡರು, ಮಳೆ ಹೇಗಿದೆ ಗೌಡ್ರ ಕಡೆ? ಸರ್ ಇವತ್ತು ಸ್ವಲ್ಪ ಬಿಡ್ತಿ ಕೊಟ್ಟಿದೆ. ಹೌದಾ? ಆಲೇ ಒಂದ 8 ದಿವಸ ಆಗಿ ತಿಡ್ಕೊಂಡು ಇವತ್ತು ಸ್ವಲ್ಪ ಬಿಸಿಲು ಬಂತು. ಹೌದಾ? ನೋಡಿ, ಸತತವಾಗಿ ಮಳೆ ಹಿಡ್ಕೊಂಡು ಬಿಸಿಲು ಬಂದ್ರೆ ಆನಂದ. ಸತತವಾಗಿ ಮಳೆ ಏನು ಬಿಸಿಲು ಬಂದು ಮಳೆ ಬಂದ್ರೆ ಅದೊಂಥರ ಆನಂದ. ಆನಂದ. ಹೌದು ಹೌದು, ಆನಂದಕ್ಕೆ ಕೆಲವೊಂದ್ಸರಿ ಅರ್ಥನೇ ಇರೋದಿಲ್ಲ ಅನ್ನೋ ತರ ಆಗ್ಬಿಡುತ್ತೆ, ಅಥವಾ ಅದಕ್ಕೆ ವಿಶೇಷವಾದ ಅರ್ಥವನ್ನು ನಾವು ಕಲ್ಪಿಸಬಹುದಲ್ವಾ? ಸರಿ ಸರ್. ಹೌದು ಹೌದು. ಈಗ ಬಿಸಿಲು ಬಂದಿದ್ರಿಂದ ಬೆಳೆಗಳಿಗೆ ಅನುಕೂಲ ಅಲ್ವಾ? ಹೌದು ಸರ್, ಹೌದು. ನಿಮ್ ಕಡೆಗೆ ಏಲಕ್ಕಿ ಬೆಳೆಯೋದ್ ಕಡಿಮೆನೆ ಅಲ್ವಾ? ಏನ್ ಸರ್? ನಿಮ್ ಕಡೆಗೆ ಏಲಕ್ಕಿ ಬೆಳೆಯೋದ್ ಕಡಿಮೆನೆ ಅಲ್ವಾ? ಏಲಕ್ಕಿ ಬೆಳೆ ಕಮ್ಮಿ ಸರ್, ಇಲ್ಲಿ ಯಾರು ಜಾಸ್ತಿ ಮಾಡಲ್ಲ. ಹಾಕೋಬಹುದು, ನೀವು ಹಾಕೊಳ್ಬಹುದು. ಬೆಳಿಬಹುದು ಎಲ್ಲಿ, ಎಲ್ಲಾ ಬೆಳೆನೂ ಬೆಳಿಬಹುದು ಸರ್ ಇಲ್ಲಿ. ಈ ಕಡೆಲ್ಲೂ ಬೆಳಿಬಹುದು. ಅದು ಕಾಫಿ ಬೆಳೀತಾರೆ ಕೆಲವು ಜನ. ಕಾಫಿನೂ ಚೆನ್ನಾಗ್ ಬರುತ್ತೆ ಅಲ್ವಾ? ಸಪೋಟ, ಹಣ್ಣಿನ ಗಿಡ, ಕಿತ್ಲೆ ಗಿಡ, ಸೀಪಿ ಗಿಡ, ಪ್ರತಿಯೊಂದು ಬೆಳೆನೂ ಬೆಳಿಬಹುದು ಸರ್, ಇಲ್ಲೂ ಏನ್ ತೊಂದ್ರೆ ಇಲ್ಲ. ನೋಡಿ ಅದೇ ಗೌಡ್ರ, ಈಗ ನಿಮಗೆ ಒಂದ್ ಪ್ರಶ್ನೆ ಹೇಳಿ. ಹಣ್ಣುಗಳಲ್ಲೇ ದೊಡ್ಡ ಹಣ್ಣು ಯಾವುದು ಅಂತ? ಹಣ್ಣುಗಳಲ್ಲಿ ದೊಡ್ಡ ಹಣ್ಣು? ಹಾ, ದೊಡ್ಡ ಹಣ್ಣು. ಹಲಸಿನ ಹಣ್ಣು ಸರ್. ಹೆಂಗ್ ಬೇಗ ಹೇಳ್ಬಿಟ್ರ ನೋಡಿ, ಗೊತ್ತಾಗತ್ತಲ್ಲ ಅಲ್ವಾ? ಕೆಲವೊಂದ್ಸರಿ ಗೊತ್ತಾಗಲ್ಲ, ಒಳಗಡೆ ಇರೋದು ತೊಳೆ ನೆನಪಾಗ್ಬಿಡುತ್ತೆ, ಹಂಗಾಗಿ ಕೆಲವೊಬ್ರು ಯಾವ್ದಿರ್ಬೋದು ಯಾವ್ದಿರ್ಬೋದು ಅಂತ ಅನ್ಕೊಂತಾರೆ. ನೀವು ತಕ್ಷಣ ಹೇಳಿದ್ರಿ. ದಪ್ಪ ಅಂತ ಅಂದ್ರೆ ಅತಿ ದಪ್ಪ ಹಣ್ಣು ಅದೇ ಅಲ್ವಾ? ಹಲಸಿನ ಹಣ್ಣೆ. ನಿಮ್ಮಲ್ಲಿ ಎಷ್ಟು ಹಲಸಿನ ಮರಗಳಿದಾವೆ? ನಮ್ಗೆ ನಮ್ಮಲ್ಲಿ ಇಲ್ಲ ಸರ್. ಹಕ್ಕೊಳ್ಳಿ ಒಂದೆರಡು ಒಳ್ಳೆ ತಳಿ. ನಮ್ಮ ಮನೆ ಮನೆ ಪಕ್ಕದಲ್ಲಿ ಪಪ್ಪಾಯಿ ಇದೆ. ಅಲ್ಲ, ಪಪ್ಪಾಯಿ ಇರ್ಲಿ, ಹಲಸನು ಸಹ ಬಹಳ ಒಳ್ಳೆ ಹಣ್ಣು. ಸುವಾಸನೆ, ರುಚಿ, ಸಿಹಿ ಇದೆಲ್ಲ ಒಂಥರ ವಿಶೇಷವಾಗಿರುತ್ತೆ. ಹಿಂದೆ ಹಿಂದೆ ಬೇಕಾದಷ್ಟು ಇದ್ದ ಸರ್, ಈಗ ಇತ್ತೀಚೆಗೆ ಎಲ್ಲ ಕಮ್ಮಿ ಮಾಡ್ಬಿಟ್ರು ಹಲಸಿನ ಮರ ಎಲ್ಲ ಕುದಿ ಕುದಿ. ಅಲ್ಲ, ಕಮ್ಮಿ ಆಯ್ತು ಒಂದು, ಮಳೆ ಏನು ಈ ನಾಲಾ ಪ್ರದೇಶ ಬಂದ್ಮೇಲೆ ಶೀತಕ್ಕೂ ಎಷ್ಟೋ ಮರಗಳು ಹೋಗ್ಬಿಟ್ಟು ಅಲ್ವಾ? ಹೌದೌದು, ನಿಜ. ಆಗ್ಲಿ ಕೊಡ್ರೆ, ಧನ್ಯವಾದ, ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ, ಹಲಸು ಅನೇಕ ಭಾಗಗಳಲ್ಲಿ ಚೆನ್ನಾಗಿ ಬರುತ್ತೆ, ಹಸಿದು ಹಲಸು ತಿನ್ನು ಉಂಡು ಮಾವು ತಿನ್ನು ಅನ್ಕೊಂಡು ಹೇಳೋದಿದೆ ಅಲ್ವಾ? ಹಣ್ಣನ್ನ ಯಾವಾಗಾದ್ರೂ ತಿಂದ್ರು ಒಳ್ಳೇದಂತ ಮಾತಾಡೋರು ಇದ್ದಾರೆ. ಹಣ್ಣು ಸಿದ್ಧಪಡಿಸಿದ ಆಹಾರ, ಅದಕ್ಕಿನ್ನು ಸ್ಟವ್ ಬೇಕಾಗಿಲ್ಲ, ಗ್ಯಾಸ್ ಬೇಕಾಗಿಲ್ಲ, ಸೌದೆ ಬೇಕಾಗಿಲ್ಲ ನೋಡಿ ಅಲ್ವಾ? ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು? ನಮಸ್ತೆ ಸರ್, ವಿಜಯ್ ಸರ್. ಚಂದ್ರು ಸರ್, ಮಂಡ್ಯದಿಂದ. ಚಂದ್ರು ಅವರೇ, ನಿಮ್ಮ ಕಡೆಗೆ ಹೇಗಿದೆ? ಧನ್ಯವಾದಗಳು ಸರ್. ನಿಮ್ ಕಡೆಗೆ ಹೇಗಿದೆ ಚಂದ್ರು ಅವರೇ, ಮಳೆ ಬೆಳೆ ಎಲ್ಲ? ಸರ್, ಇವತ್ತು ಬಿಸಿಲು ಬಂದಿತ್ತು ಸರ್. ಹೌದಾ, ನಿಮ್ ಕಡೆಗೆ ಬಿಸಿಲು ಬಂದಿದೆ, ಸಂತೋಷ ಆಗಿದೆ. ಸೋನೆ ಬತ್ತು ಸರ್ ಅಲ್ವಾ? ಹೌದು. ಒಳ್ಳೇದು ಒಳ್ಳೇದು. ಒಂಥರ ಮಾಸನ ಆಕಾಶವಾಣಿ 27 ವರ್ಷ ದೊಡ್ಡಿದ್ದೀರಿ ಸರ್. ಹಾಸನ ಆಕಾಶವಾಣಿ 27 ವರ್ಷ ಎಲ್ಲಿ ಬಿಡಿ, ಅಲ್ಲ ನಮ್ಮ ವೈಯಕ್ತಿಕ ವಿಚಾರ, ನಮ್ಮ ಸೇವೆದ ಬಗ್ಗೆ ಉಲ್ಲೇಖ ಮಾಡೋದಕ್ಕಿಂತ ನಿಮ್ಮ ವಿಶೇಷತೆಯನ್ನ ಹೇಳಿ. ಹೌದು ಸರ್, ನಿಲಯ ನಿರ್ದೇಶಕರು ನೀವೇ ಸರ್ ನಡೆಸ್ಕೊಳ್ಳೋರು. ಅಲ್ಲ ಬೇಡ ಬೇಡ ಬೇಡ ಚಂದ್ರು, ನಡೆಸ್ಕೊಡೋದು ಅಲ್ಲ ಚಂದ್ರು, ನಮ್ಮ ವೈಯಕ್ತಿಕ ಹೊಗಳಿಕೆ ಬೇಡ. ನಾವು ನೀವು ಮಾತಾಡ ನಿಮ್ಮ ಕಸುಬಿನ ಬಗ್ಗೆ. ಈಗ ಒಂದು ಪ್ರಶ್ನೆ ತಮಗೆ ಹೇಳಿ. ಯಾವ ಕೀಟ ವರ್ಗದಲ್ಲಿ ರಾಣಿ ಅನ್ನೋದು ಇರುತ್ತಂತ ಹೇಳ್ಬೇಕು ತಾವು? ಜೇನು. ಜೇನು ಇನ್ನೊಂದು ತಲೆ ಇರುತ್ತೆ, ಮತ್ತೊಂದು ತಲೆ ಇರುತ್ತೆ ಹೇಳಿ. ಸರಿಯಾಗಿ ಹೇಳಿದ್ರು. ಒಂದು ಜೇನು, ಜೇನು ವರ್ಗದಲ್ಲಿ, ಜೇನು ಕುಟುಂಬದಲ್ಲಿ ರಾಣಿ ಅನ್ನೋದು ಇರುತ್ತೆ, ಇನ್ನೂ ಬೇರೆ ಬೇರೆ ಕಡೆ ಇರುತ್ತೆ. ಇನ್ನು ಅಂದ್ರೆ ಇದು ಸರ್ ರೇಷ್ಮೆ. ರೇಷ್ಮೆಲಿ ರಾಣಿ ಇರಲ್ಲ. ಅದು ಹೆಣ್ಣು ಗಂಡರ ಅನ್ನೋದಿರುತ್ತೆ, ಆದ್ರೆ ಅಲ್ಲಿ ರಾಣಿ ಅನ್ನೋದಿರಲ್ಲ. ಹಾ, ಜೇನು ಗೆದ್ದಲಲ್ಲಿ ಇರುತ್ತೆ, ಇರುವೆಗಳಲ್ಲಿ ಇರುತ್ತೆ, ಖನಿಜಗಳಲ್ಲಿ ಇರುತ್ತೆ. ಗೆದ್ದಲಲ್ಲಿ ತಳಾಗ ಒಂದು ರಾಣಿ ದಪ್ಪವಾಗಿ ಬೆಳ್ಳಗೆ ಕಾಣುತ್ತೆ ನೋಡಿ ಅಲ್ವಾ? ಹೌದು. ಸಣ್ಣ ಮೂತಿ, ದೊಡ್ಡ ದೇಹ, ಬಹಳ ವಿಶೇಷವಾಗಿ ಕಾಪಾಡ್ತವೆ ಗೆದ್ದಲು. ಗೆದ್ದಲು ಕಚ್ಚಿ ಅವು ಒಂದೊಂದು ಕಚ್ಚಿಬಿಟ್ರೆ ಅಲ್ವಾ? ನೀವು ಹೇಳಿದಂಗೆ ರೇಷ್ಮೆ ಹುಳುಗಳಲ್ಲಿ ಗಂಡು ಹೆಣ್ಣು ಮಾತ್ರ ಕಾಣೋದು, ರಾಣಿ ಇರೋದಿಲ್ಲ. ಹೌದು ಹೌದು ಹೌದು. ಒಳ್ಳೇದು ಚಂದ್ರು, ಧನ್ಯವಾದ ಸರ್. ಧನ್ಯವಾದ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಹಾಗೆ ನಿಮ್ಮ ಭಾಗದಲ್ಲಿ ಇತ್ತೀಚಿನ ಕೃಷಿ ಬೆಳವಣಿಗೆಗಳು, ನಿಮ್ಮ ಕೃಷಿ ವಿಶೇಷತೆಗಳನ್ನು ಹಂಚಿಕೊಳ್ಬೋದು. ಕರೆ ಮಾಡಿ ಮಾತನಾಡಿ. 08272720006. ಕೇಳಿದ್ರೆ ನಾಳೆ 6:40 ಮತ್ತು ಸಂಜೆ 5:15 ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಕೊಡಗಿಗೆ ಭೇಟಿ ನೀಡಿದರು. ಸಂಕಷ್ಟದಲ್ಲಿರುವವರಿಗೆ ಅವರ ಸಾಂತ್ವನದ ಮಾತುಗಳನ್ನು ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರಿಸಲಾಗ್ತಾ ಇದೆ. ಬೆಳಗ್ಗೆ 6:40 ಮತ್ತು 5:15 ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ, ಜಿಲ್ಲಾಡಳಿತಕ್ಕೆ ಮುಖ್ಯಮಂತ್ರಿಗಳು ಏನು ಸಲಹೆಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರಗಳಿದ್ದಾವೆ, ತಪ್ಪದೆ ಆಲಿಸ್ಕೊಳ್ಳಿ. ಹಾಗೆ ನಿಮ್ಮ ಗ್ರಾಮ ಪಂಚಾಯತಿ ಮತ್ತು ಏನು ತಹಸೀಲ್ದಾರ್ ಅವರ ಸಂಪರ್ಕದಲ್ಲಿದ್ರೂ ಅನುಕೂಲ ಆಗ್ತದೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಹಲೋ, ಮಡಿಕೇರಿ ಆಕಾಶವಾಣಿ. ಮಡಿಕೇರಿ ಆಕಾಶವಾಣಿ ಸ್ವಾಮಿ, ಯಾರು ತಾವು? ಸರ್, ನಾವು ಮೈಸೂರು ಜಿಲ್ಲೆ ಕ್ರಿಯಾಪಣ್ಯ ತಾಲೂಕಿಂದ ಮಾತಾಡ್ತಾರೆ. ಹೆಸರೇನಂದ್ರಿ? ಹೆಸರು ಪಾಪಣ್ಣ ಏನ್ಕೆ ಅಂತ ನಂದಿತ್ರ ಸರ್. ಪಾಪಣ್ಣಿ? ಪಾಪಣ್ಣ ಅಂತ ಹೇಳಿ ಸರ್. ಪಾಪಣ್ಣ ಅವರು ಎಲ್ಲಿಂದ? ಪಾಪಣ್ಣ ಅವರೇ, ನಾವು ಕ್ರಿಯಾಪಣ್ಯ ತಾಲೂಕು ನಂದಿಪುರ ಅಂತ ಗ್ರಾಮ. ನಂದಿಪುರದವರು? ಹೌದು ಸರ್. ನೀವು ಮೈಸೂರು ಆಕಾಶವಾಣಿನೂ ಕೇಳ್ತೀರಿ ಅಲ್ವಾ? ಹೌದು ಸರ್, ನಮ್ಗೆ ಜಾಸ್ತಿ ಚೆನ್ನಾಗಿ ಟ್ಯೂನಿಂಗ್ ಆಗೋದು ಮಡಿಕೇರಿ ಆಕಾಶವಾಣಿ ಸರ್. ಮಡಿಕೇರಿ ಆಕಾಶವಾಣಿ ಚೆನ್ನಾಗಿ ಕೇಳುತ್ತಾ? ಹೌದು ಸರ್, ಇದೇ ಚೆನ್ನಾಗಿ ಕೇಳುತ್ತೆ ಸರ್. ಮೈಸೂರು ಆಕಾಶವಾಣಿ ಸ್ವಲ್ಪ ಸೌಂಡ್ ಸರಿ ಇಲ್ಲ ಸರ್. ಓ ಅಲ್ಲ, ನಿಮ್ಮ ರೇಡಿಯೋದಲ್ಲಿ ಸರಿಯಾಗಿ ಕೇಳಲ್ಲ, ಅದ್ರ ಸೌಂಡ್ ಸರಿ ಇದೆ. ರೇಡಿಯೋ ಇಲ್ಲ ಸರ್, ಮೊಬೈಲ್ ನಮ್ಮನೆ ರೇಡಿಯೋ ಇಲ್ಲ. ನನ್ನ ಮೊಬೈಲಲ್ಲೇ ರೇಡಿಯೋ ಆನ್ ಮಾಡ್ಕೊಂಡು ಕೇಳ್ತಾ ಇದೆ ಸರ್. ನಿಮ್ದು ಆಕಾಶವಾಣಿ ಫೋನ್ ನಂಬರ್ ಗೊತ್ತಿರೋಕೆ ಫೋನ್ ಮಾಡಿದೆ. ಹಾಗೆ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಸ್ಪಷ್ಟವಾಗಿ ಕೇಳಬಹುದು ಎಲ್ಲಿದ್ರು ನೀವು ಎಲ್ಲ ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನ. ಹೌದು ಸರ್, ಇಲ್ಲಿ ಜಾಸ್ತಿ ಮೇಜರ್ ಆಗಿ ನಮ್ದು ಮಡಿಕೇರಿ ಆಕಾಶವಾಣಿ ತುಂಬಾ ಚೆನ್ನಾಗಿ ಕೇಳಿಸ್ತಾ. ಒಳ್ಳೇದು ಒಳ್ಳೇದು. ಪಾಪಣ್ಣ ಅವರು ಏನ್ ಬೆಳಿತೀರಿ? ನಾವು ತಂಬಾಕು ಜಾಸ್ತಿ ಬೆಳಿತೀವಿ ಇಲ್ಲಿ. ಅದ್ ಬಿಟ್ರೆ ರಾಗಿ ಬೆಳಿತೀವಿ ಸರ್, ಜೋಳ ಬೆಳಿತೀವಿ. ಓಹೋ, ಅದಕ್ಕೆ ಫೋನ್ ಮಾಡಿದ್ವಿ. ಎಷ್ಟು ಜಮೀನು ಇದೆ? ಜಮೀನು ಸರ್ ಒಂದು 3 ಎಕರೆ ಇದೆ. ದನಕರುಗಳು ಎಷ್ಟಿದಾವೆ ಪಾಪಣ್ಣ ಅವರು? ದನಕರುಗಳು 7 ಇದೆ ಸರ್. ಓ, 7? ಹೌದು. ಅದರಲ್ಲಿ ಎಮ್ಮೆ ಎತ್ತು ಹಸುಗಳ ಪಾಲು? ಎಮ್ಮೆ ಇಲ್ಲ ಸರ್, ಎತ್ತುಗಳಿಗೆ ಒಂದ್ ಜೊತೆ ಇದೆ. ಒಂದು ಜರ್ಸಿ ಹಸಿದೆ ಬಾಕಿ ಕರುಗಳು ಸರ್. ಏಳು ಹಸುಗಳನ್ನ ಇಟ್ಕೊಂಡಿದ್ರೆ ಅಂದ್ರೆ ನೀವು ನೆಮ್ಮದಿಯಾಗಿದ್ದೀರಿ ಅಂತ ಅರ್ಥ, ಚೆನ್ನಾಗಿ ಕೆಲಸ ಮಾಡ್ತಾ ಇದೀರಿ ಅಂತ ಅರ್ಥ ಅಲ್ವಾ? ನಿಮ್ಮಟ್ಟಿ ಕೆಲಸ ಮಾಡ್ಲೇಬೇಕಲ್ಲ ಹಳ್ಳಿ ಕಡೆ ಅಲ್ವಾ? ಹೌದು, ಕೆಲಸ ಮಾಡಿದ್ರೆ ನೆಮ್ಮದಿ ಸಂತೋಷ ಸುಖ ಸಮೃದ್ಧಿ. ಹೌದು ಹೌದು ಸರ್, ನಿಜ ನಿಜ, ಬಹಳ ಖುಷಿ ಆಯ್ತು. ಏಳು ಜಾನುವಾರುಗಳನ್ನ ಇಟ್ಕೊಂಡಿದ್ರಂತ ಕೇಳಿದ ತಕ್ಷಣ ನಮಗೆ ಒಂಥರ ಒಂದ್ ರೀತಿಯಲ್ಲಿ ನಿಮ್ಮಂತವರು ನಾಡಿನಲ್ಲಿ ಎಲ್ಲಾ ಕಡೆಗೆ ಇರ್ಬೇಕಂತ ಅನಿಸ್ತು. ಒಳ್ಳೇದು ಪಾಪಣ್ಣವ್ರೆ, ಖುಷಿ ಆಯ್ತು ನಮ್ಮ ರೇಡಿಯೋನ ಕೇಳುವ ಈ ಒಂದು ಸಂದರ್ಭದಲ್ಲಿ ಸಂಪರ್ಕ ಮಾಡಿದಿರಿ. ಈಗ ತಮಗೆ ಒಂದು ಪ್ರಶ್ನೆಯನ್ನ ಕೇಳೋಣ ಅಂತ ಅನಿಸ್ತಾ ಇದೆ. ಗಮನಿಸ್ಕೊಳ್ಳಿ, ಜೇನಿನ ಪರಿಚಯ ಇದೆಯಾ ತಮಗೆ? ಜೇನಿನ ಪರಿಚಯ ಇದೆಯಾ? ಜೇನಿನ ಕೊರತೆ, ಜೇನಿನ ಪರಿಚಯ, ಜೇನು ನೊಣ ಏನಾದ್ರೂ ಸಾಕಿದಿರಾ? ಜೇನು ಪೆಟ್ಟಿಗೆ ಇಟ್ಕೊಂಡಿದಿರಾ? ಇಲ್ಲ, ನೀವು ಮಾಡಿದ್ರೆ ನಿಮ್ಮಲ್ಲಿ ಜೇನು ತುಪ್ಪ ಸಿಗುತ್ತೆ, ಜೇನನ್ನ ಸಾಕ್ಬಹುದು, ನೀವು ಮಾಡಕ್ ಹೋಗಿಲ್ಲ. ಅದೇ ಅದೇ ಅದೇ, ನೀವು ಮನಸ್ಸು ಮಾಡಿದ್ರೆ ನಿಮ್ ಮನೆ ಹತ್ರದಲ್ಲೇ ಎರಡು ನಾಲ್ಕು ಪೆಟ್ಟಿಗೆನ ಇಟ್ಕೋಬಹುದು, ಆರಾಮಾಗಿ ನಿಮ್ಮ ನಿತ್ಯದ ಬಳಕೆಗೆ ಅಥವಾ ಆಗಿಂದಾಗೆ ಬಳಕೆಗೆ ವರ್ಷವಿಡೀ ಸಿಗ್ತಾ ಹೋಗ್ತದೆ. ಏನಿಲ್ಲ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮಹಾವಿದ್ಯಾಲಯ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ. ಅವ್ರು ಹೇಳ್ತಾರೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ತರಬೇತಿಗಳು, ಪೆಟ್ಟಿಗೆಗಳು, ಮತ್ತೊಂದು ಮಗದೊಂದಂತ. ಮತ್ತೆ ನಮ್ಮ ರೇಡಿಯೋದಲ್ಲಿ ನಾವು ಸಾಕಷ್ಟು ವಿಚಾರವನ್ನ ಜೇನು ಸಾಕಾಣಿಕೆ ಸಂಬಂಧಪಟ್ಟಂತೆ ಬಿತ್ತರಿಸ್ತಾ ಇರ್ತೀವಿ. ಶುರು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಪ್ರತಿದಿನ ಕೇಳ್ತಾ ಇರ್ತೀನಿ ಆಕಾಶವಾಣಿನ. ಹಂಗಾದ್ರೆ ಇಷ್ಟೊತ್ತಿಗೆ ನಾಲ್ಕು ಪೆಟ್ಟಿಗೆ ಇಟ್ಕೋಬೇಕಾಯ್ತು ನೀವು, ಯಾಕೋ ಇಟ್ಕೊಂಬ್ಲಿಲ್ಲ ಶುರು ಮಾಡ್ಕೊಳ್ಳಿ. ಸುಮಾರು ಪ್ರಸಾರ ಆಗಿದೆ ಅಲ್ಲ ಪಾಪಣ್ಣವ್ರೆ, ಜೇನು ಸಾಕಾಣಿಕೆ ಸಂಬಂಧಪಟ್ಟಂತೆ. ನೇರವಾಗಿ ನೀವ್ ಹೇಳಂಗೆ ಕೃಷಿ ಅಧಿಕಾರಿಗಳನ್ನ ಕರ್ಕೊಂಡು ಮಾಡ್ಬೇಕು. ಹಂಗ ಅದೇ, ನಿಮ್ ಊರಲ್ಲಿ ಒಂದ್ ಕಾರ್ಯಕ್ರಮ ಇಟ್ಕೊಂಡು ತಜ್ಞರನ್ನ ಆಮಂತ್ರಿಸಿ ಹಿಂಗ ನಮಗೆ ಜೇನು ಸಾಕಾಣಿಕೆ ಬಗ್ಗೆ ಒಂದ್ ಕಾರ್ಯಕ್ರಮ ಮಾಡ್ಕೊಡಿ ಅಂತ. ಕೃಷಿ ವಿಜ್ಞಾನ ಕೇಂದ್ರದವರು ಬರ್ತಾರೆ, ಅಥವಾ ಕೃಷಿ ಇಲಾಖೆಯವರು ಸಹಕರಿಸ್ತಾರೆ, ತೋಟಗಾರಿಕೆ ಇಲಾಖೆಯವರು ಸಹಕರಿಸ್ತಾರೆ, ಅನುಕೂಲ ಆಗ್ತದೆ. ಮಾಡಿ, ದಯಮಾಡಿ ಮಾಡಿ, ಅನುಕೂಲ ಆಗ್ತದೆ, ಅನುಕೂಲ ಆಗ್ತದೆ. ಅದು ಜೇನು ನೀವು ಏನು ಸಾಕುವ ಜೇನು ಚುಚ್ಚಿದ್ರು ಆರೋಗ್ಯಕ್ಕೆ ಒಳ್ಳೇದು, ಅದೇನು ಏನು ಹೆಜ್ಜೆನ ತರ ಮೈಯೆಲ್ಲ ಬಂದು ಚುಚ್ಚಲ್ಲ, ಆರೋಗ್ಯಕ್ಕೂ ಒಳ್ಳೇದು ಜೇನು ತುಪ್ಪ ಮತ್ತು ಜೇನು ಕಡತ. ಹೌದು, ಈಗ ಜೇನಿಗೆ ಸಂಬಂಧಪಟ್ಟಂತೆ ನೋಡೋಣ, ನೀವು ಉತ್ತರ ಹೇಳ್ತೀರಂತ ಅನಿಸ್ತಾ ಇದೆ ನಮಗೆ. ಈ ಜೇನು ನೊಣ ತನ್ನ ಎಷ್ಟು ಕಾಲುಗಳಲ್ಲಿ ಪರಾಗವನ್ನ ತುಂಬಿಕೊಂಡು ಬರ್ತೈತೆ ಅಂತ ಹೇಳ್ಬೇಕು ಸರ್? ಆಪ್ಷನ್ಸ್ ಕೊಟ್ಟ ಹೇಳ್ಬೋದು, ಆಪ್ಷನ್ಸ್ ಉತ್ತರ ಆಪ್ಷನ್ಸ್ ಕೊಟ್ಟಿದ್ರೆ ಹೇಳ್ಬೋದು ಸರ್, ನಮ್ಗೆ ಮಾಹಿತಿ ಗೊತ್ತಿರ ಅಲ್ಲ. ಈಗ ಜೇನು ನೊಣವನ್ನ ಹತ್ತಿರದಿಂದ ನೋಡಿದೀರಾ? ನೋಡಿದೀನಿ ಸರ್. ಆ ಕಾಲುಗಳಲ್ಲಿ ಪರಾಗವನ್ನ ತುಂಬಿಕೊಂಡು ಬರುತ್ತೆ, ಒಂಥರ ಸ್ವಲ್ಪ ಬೇರೆ ಬಣ್ಣದಲ್ಲಿ ಕಾಣ್ತವೆ, ಆಮೇಲೆ ಒಂಥರ ಏನೋ ತುಂಬಿಕೊಂಡಿದ್ಯಲ್ಲ ಅಥವಾ ಹಿಡ್ಕೊಂಡಿದ್ಯಲ್ಲ ಅಂತ ಅನ್ಸುತ್ತೆ. ಎಷ್ಟು ಕಾಲುಗಳಲ್ಲಿ, ಯಾವ ಕಾಲುಗಳಲ್ಲಿ ಆ ಪರಾಗವನ್ನ ತುಂಬಿಕೊಂಡು ಬರುತ್ತೆ ಅಂತ ಹೇಳ್ಬೇಕು ತಾವು? ಸರ್ ಮುಂಗಾಲು. ಮುಂಗಾಲು, ಸ್ವಲ್ಪ ವ್ಯತ್ಯಾಸ ಆಯ್ತು. ಮುಂಗಾಲು, ಅದಕ್ಕೆ ಮುಂದಿನ ಭಾರ ಆಗ್ಬಿಟ್ರೆ ಅದು ಅಲ್ಲಿ ಬಂದು ಗೂಡಿನಲ್ಲಿ ಓಡಾಡೋಕ್ಕೂ ಕಷ್ಟ, ಮತ್ತೆ ಅದನ್ನ ಎತ್ಕೊಂಬರೋಕ್ಕೂ ಕಷ್ಟ ಆಗುತ್ತೆ. ಈ ನಾವು ಎದೆ ಮೇಲೆ ಇಟ್ಕೋಬಹುದು, ಆದ್ರೆ ಬೆನ್ ಮೇಲೆ ಹಾಕೊಂಡು ಬರ್ತೀವಿ ನೋಡಿ ಪದಾರ್ಥಗಳನ್ನ ಆರಾಮಾಗೆ. ಹಂಗೆ ಹಿಂದಿನ ಎರಡು ಕಾಲುಗಳಲ್ಲಿ ಚೀಲಗಳಿರ್ತವೆ, ಕಾಲಲ್ಲಿ ಪರಾಗ ಚೀಲಗಳಂತ ಅನ್ಕೊಂಡಿರ್ತವೆ, ಅದನ್ನ ಬಹಳ ಅಚ್ಚುಕಟ್ಟಾಗಿ ಅದರಲ್ಲಿ ತುಂಬಿಕೊಂಡು ಎಚ್ಕೊಂಡು ಬಂದು ಮತ್ತೆ ತನ್ನ ಎರೆಯಲ್ಲಿ ಅಥವಾ ಗೂಡಿನಲ್ಲಿ ಸೇರಿಸ್ತಾ ಹೋಗ್ತದೆ. ಎಂತ ವಿಶೇಷವಾದ ಜೀವಿ ಅಂದ್ರೆ ಆಶ್ಚರ್ಯ ಆಗ್ತದೆ. ಇಲ್ಲ ಮಾಡಿ ಮಾಡಿ, ಏನಾದ್ರೂ ಇದ್ರೆ ಮಾತಾಡೋಣ, ಮತ್ತೆ ರೇಡಿಯೋದಲ್ಲಿ ತಿಳಿಸ್ತೀವಿ. ಒಳ್ಳೇದು, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಜೇನಿನಂತೆ ಜೀವನ ಇರಬೇಕಂತ ಅನ್ಕೊಂಡು ಹೇಳೋದಿದೆ. ಜೇನು ಸಂಘಟನಾತ್ಮಕವಾದ ಜೀವಿ, ಶಿಸ್ತಿನ ಜೀವಿ, ಒಗ್ಗಟ್ಟಿನ ಜೀವಿ, ಕ್ರಿಯಾಶೀಲ ಜೀವಿ, ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಮಾತಾಡಿ? ವ್ಯತ್ಯಾಸ ಆಯ್ತು. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ನಿಮಗೆ ಸಂಖ್ಯೆ ಸಂಪರ್ಕ ಮಾಡಲಿಕ್ಕೆ ನೆನಪು ಮಾಡ್ತಾ ಇದೀವಿ, 0827220006. ನಮಸ್ಕಾರ ಹೇಳಿ. ವ್ಯತ್ಯಾಸ ಆಯಿತು ಶತ್ರುಗಳೇ, ಗಮನಿಸ್ಕೊಳ್ಳಿ. ಇವತ್ತು ಕೊಡಗು ಜಿಲ್ಲೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಿದ್ದರು. ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಸ್ಪಂದನೆಯ ಮಾತುಗಳನ್ನು ನಾಳೆ 6:40 ಮತ್ತು ಸಂಜೆ 5:15 ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರ ಮಾಡ್ತಿದ್ದೀವಿ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ ಸ್ವಾಮಿ. ಕರುಂಬಾಯಿನವರು ಎಲ್ಲಿಂದ? ಹೆಬ್ಬಟ್ಟಿಗೇರಿ. ಹೆಬ್ಬಟ್ಟಿಗೇರಿ. ನಿಮ್ ಕಡೆಗೆ ಹೇಗಿದೆ ಕರುಂಬಾಯಿನವರೇ ಮಳೆ? ಮಳೆ ಇವತ್ತು ಸ್ವಲ್ಪ ಕಡಿಮೆ ಆಯ್ತು ಸರ್. ಕಡಿಮೆ ಆಯ್ತು ಅಂದ್ರೆ ಒಂಥರ ನಿರಾಳ ಅಲ್ವಾ? ಅದೇ, ಮತ್ತೆ ಯಾವಾಗ ಹೆಚ್ಚು ಬರುತ್ತೆ ಅನ್ನೋಂತರ ಆತಂಕ ಆಗ್ತಾ ಇರತ್ತೆ ಅಲ್ವಾ? ಆತಂಕಗಳು ಆಗಿಂದಾಗೆ ಎಲ್ಲರ ಜೀವನದಲ್ಲಿ ಬಂದೇ ಬರುತ್ತಲ್ವಾ? ಹೌದು, ಸಂಜೆ ಆಗ್ತಾ ಬಂದಾಗೆ ಆತಂಕಗಳು ಜಾಸ್ತಿ ಆಗುತ್ತೆ. ದಿನದಲ್ಲಿ ಏನಂಗೋ ಬಹಳ ಜಾಸ್ತಿ ಬಂದ್ರು ಪರವಾಗಿಲ್ಲ, ಜಾಸ್ತಿ ಬಂದ್ರೆ ಕಷ್ಟ. ಭತ್ತ ಬೆಳಿತೀರಾ ತಾವು? ಭತ್ತ ಬೆಳಿತಾ ಸರ್. ಕೆಲವೊಬ್ರು ಎಷ್ಟು ಆಸಕ್ತಿ ಅಂದ್ರೆ ಅವ್ರ ಜಮೀನು ಇಲ್ಲದಿದ್ರು ಪರರ ಜಮೀನನ್ನ ತೆಗೆದುಕೊಂಡು. ಹೌದು. ಅಯ್ಯೋಯ್ಯೋ, ಮೊನ್ನೆ ಸೋಮಾರ್ಪೇಟೆ ಹತ್ರ ಒಂದು ಹಳ್ಳಿಗೆ ಹೋದಾಗ ಅಲ್ಲಿ ಹೇಳ್ತಾ ಇದ್ರು 300 ಎಕರೆ ಹಾಳು ಬಿದ್ದ ಕಾಫಿ ತೋಟಗಳನ್ನ ಗುತ್ತಿಗೆಗೆ ತೆಗೆದುಕೊಂಡು ನಿಭಾಯಿಸ್ತಿದಾರಂತ ಒಬ್ರು. ಆಳು ಕಾಳುಗಳನ್ನ ಇಟ್ಕೊಂಡು ಅಂದ್ರು ಒಂದೇ ಕಡೆಗೆಲ್ಲ, ಅದು 16 ಕಡೆಗಿರುವ ಕಾಫಿ ತೋಟಗಳನ್ನ ಗುತ್ತಿಗೆಗೆ ತೆಗೆದುಕೊಂಡು ನಿರ್ವಹಣೆ ಮಾಡೋದು. ಎಂತ ಆಸಕ್ತಿ ನೋಡಿ ಅಮ್ಮ ಅಮ್ಮ ಅನ್ಕೊಂಡು. ಕೆಲವೊಬ್ರಿಗೆ 2 ಎಕರೆ 4 ಎಕರೆ ಅವ್ರದೇ ಮಾಡಕ್ಕಾಗಲ್ಲ, ಇವ್ರು 300 ಎಕರೆ ಗುತ್ತಿಗೆ ತೆಗೆದುಕೊಂಡು ಆಳು ಕಾಳುಗಳನ್ನ ಜೋಡಿಸಿ. ದೊಡ್ಡ ಸಾಹಸ. ಈ ತರ ಯಾವ್ದು ಕಷ್ಟ ಅಂತ ಅನ್ಕೋಬಾರ್ದು, ನುಗ್ಗಬೇಕು. ಈಗ ಈ ತರ ಎಲ್ಲರೂ ಮಾಡಕ್ಕಾಗಲ್ಲ, 300 ಎಕರೆ ಗುತ್ತಿಗೆ ತೆಗೆದುಕೊಂಡು ನಿಭಾಯಿಸೋದು. ಆದ್ರೆ ನಮ್ ನಮ್ಮ ಜಮೀನುಗಳನ್ನ ಚೆನ್ನಾಗಿ ಕಾಪಾಡಿಕೊಂಡು ಬೆಳೆಯೋ ಬೆಳೆಗಳನ್ನ ಸಾಗುವಳಿ ಮಾಡ್ತಾ ಹೋದ್ರೆ ಒಳ್ಳೇದೆ ಅಲ್ವಾ? ಕರುಂಬಾಯಿನವರೇ, ತಮಗೆ ಪ್ರಶ್ನೆ, ಯಾವ ಮರಗಳಿಂದ ತರಕಾರಿಗಳು ಸಿಗ್ತವೆ? ಈಗ ಕೆಲವೊಂದು ಕೆಲವೊಂದು ಯಾಕೆ ಬಹಳಷ್ಟು ತರಕಾರಿಗಳು ಎಲ್ಲ ಗಿಡಗಳಿಂದ ಸಿಗ್ತವೆ. ಈಗ ಉದಾಹರಣೆಗೆ ಬದನೆ ಗಿಡ, ಮೆಣಸಿನ ಗಿಡ, ಹೀಗೆ. ಆದ್ರೆ ಮರಗಳಿಂದಲೂ ತರಕಾರಿಗಳು ಸಿಗ್ತವೆ, ಯಾವ ಮರಗಳಿಂದ ಸಿಗ್ಬಹುದು? ನೀವ್ ಕಡೆ ಈ ಪಾಲ್ವಾಳ ಅಂತಲ್ಲೂ ಒಂದು ಮರ ಬರುತ್ತೆ, ಅದರಲ್ಲೂ ಒಂದು ಬರುತ್ತೆ, ಅದನ್ನು ಹೂವು ಬಂದ್ರೆ ಅದು ತರಕಾರಿ ತರ ಸಾರು ಮಾಡ್ತಾರೆ. ಓ, ಪಾಲ್ವಾಣದಿಂದ ನಿಮ್ಮಲ್ಲಿ ಬಳಸ್ತೀರಾ? ನಾವು ಮುರುಕು ಅಂತೀವಿ, ಅದೊಂದು ಸೀಸನಲ್ಲೂ ಬರುತ್ತೆ, ಅದ್ರಲ್ಲಿ ತುಂಬಾ ರುಚಿಕರ ಆಗಿರುತ್ತೆ ಅದು. ಒಂದು ಇನ್ನೊಂದು ನುಗ್ಗೆ ಬರುತ್ತೆ. ನುಗ್ಗೆ, ಹೌದು. ಮತ್ತೆ ಈ ಇದನ್ನ ಹೆಂಗ್ ಹೇಳ್ತೀವಿ ಸರ್, ನಾವು ಕಡಿಲೇನ ಕೆಳಗಡೆ ಅದು ಬಿದಿರಲ್ಲಿ ಬರುತ್ತೆ. ಅದು ಮರಕ್ಕೆ ಸಂಬಂಧಪಟ್ಟಿದೆನಾ? ಅನ್ಬಹುದು, ಮರನೇ ಬಿದಿರು ಮರ ಅಂತ ಹೇಳ್ಬೋದು, ಏನ್ ತಪ್ಪೇನಿಲ್ಲ. ಇನ್ನು ಸ್ವಲ್ಪ ನಮ್ಮ ಮರಕ್ಕೆಸರು ಮರದ ಮೇಲೆ ಬರುತ್ತೆ. ಹೌದು ಹೌದು, ನಿಜ. ಆಮೇಲೆ ಅಗಸೆ, ಅಗಸೆ ಮರದಿಂದನೂ, ಅದ್ರ ಎಳೆಕಾಯಿ, ಹೂವು, ಆಮೇಲೆ ಸೊಪ್ಪನ್ನು ತರಕಾರಿಯಾಗಿ ಉಪಯೋಗಿಸ್ಕೊಳ್ಳೋದಿದೆ. ಹಲಸು, ಹಲಸಿನ ಕಾಯಿ, ಹಲಸಿನ ಎಳೆಕಾಯಿ, ಬಲಿತ ಕಾಯಿನೂ ಉಪಯೋಗಿಸ್ಕೊಳ್ಬಹುದು ಅಲ್ವಾ? ತರಕಾರಿ ನಿಜ ನಿಜ ನಿಜ, ಹೌದು. ಹೀಗೆ ಕೆಲವೊಂದು ಮರಗಳನ್ನು ಹುಡುಕಿ ಅಂತ ಹೋದ್ರೆ ಸಿಗ್ಬಹುದು. ಮಾವಿನ ಕಾಯಿಯನ್ನು ತರಕಾರಿಯಾಗಿನೂ ಉಪಯೋಗಿಸ್ಕೊಳ್ಬಹುದು, ಮಾವಿನ ಎಳೆಕಾಯಿ, ಬಲಿತ ಕಾಯಿ ಬೆಳವಣಿಗೆ ನೋಡ್ಕೊಂಡು ಬರ್ತಾರೆ ಅಲ್ವಾ? ನಿಜ ನಿಜ ನಿಜ. ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳುಗರೆ. ನೋಡಿ, ನಮ್ಮಲ್ಲೇ ವಿಚಾರಗಳಿರ್ತವೆ, ಅದನ್ನ ಹುಡುಕ್ಯಂತ ಹೋಗ್ಬೇಕಷ್ಟೇ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು? ಹಲೋ, ನಿಮ್ಮ ರೇಡಿಯೋ ಸದ್ ಕಡಿಮೆ ಮಾಡಿ. ಹಲೋ, ನಿಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅವ್ರ ಎಲ್ಲಿಂದ? ಶಿರಂಗಳಿಂದ. ಎಲ್ಲಿಂದ? ಶಿರಂಗಳಿಂದ. ಶಿರಂಗಳಿ ಯಾವ ತಾಲೂಕು? ಸೋಮಾರ್ಪೇಟೆ ತಾಲೂಕು. ಎಲ್ಲಿ ಬರುತ್ತೆ ಹೇಳಿ ಹರೀಶ್ ಅಣ್ಣ. ಮಾದಪ್ಪರಿಂದ 8 ಕಿಲೋಮೀಟರ್. ನಿಮ್ಮ ಪರಿಚಯ ಮಾಡಿಕೊಡಿ. ಹಲೋ, ನಿಮ್ಮ ಪರಿಚಯ ಮಾಡಿಕೊಡಿ ಹರೀಶ್ ಅಣ್ಣ. ನಾವು ಮನೇಲಿರೋದು ಸರ್, ರೈತರು. ಮನೇಲಿ ಇರೋದು ಸರಿನೇ, ಕೃಷಿಕರೇ. ಎಷ್ಟು ತೋಟ ಇದೆ, ಎಷ್ಟು ಗದ್ದೆ ಇದೆ, ಏನ್ ಮಾಡ್ತೀರಿ? ನಾವು ಗದ್ದೆ ಕಪ್ಪು ಭತ್ತ ಹಾಕೋದು. ಇವತ್ತು ಸ್ವಲ್ಪ ಮಳೆ ಕಮ್ಮಿ, ಪುನಃ ಜೋರಾಗಿದೆ. ಕಪ್ಪು ಭತ್ತ ಎಷ್ಟು ಬೆಳಿತೀರಿ? ನಮಗೆ ಮಾರಾಟಕ್ಕಿಲ್ಲ ಸರ್, ಖರ್ಚಿಗೆ ಮಾತ್ರ. ಖರ್ಚಿಗೆ ಮಾತ್ರ. ಈ ಕಪ್ಪು ಭತ್ತವನ್ನ ನೀವು ಏನಂತ ಕರಿತೀರಿ? ಕ್ಯಾಸರಿ ಅಂತ ಹೇಳ್ತಾರೆ. ಕ್ಯಾಸರಿ, ಅದು ಕ್ಯಾಸರಿ ಸಾಮಾನ್ಯವಾಗಿ ಕೆಂಪು ಇರುತ್ತಲ್ವಾ? ಹಾ, ಕೆಂಪು ಇರುತ್ತೆ. ಹಾ, ನಿಮ್ದು ಕಪ್ಪಿದೆಯಾ ಕೆಂಪಿದೆಯಾ? ಏನೇಳಿ? ಕಪ್ಪಿದೆಯಾ ಕೆಂಪಿದೆಯಾ? ಭತ್ತ ಕಪ್ಪು, ಇದು ಅಕ್ಕಿ ಕೆಂಪು ಬರುತ್ತೆ. ಓಕೆ ಓಕೆ. ಆಮೇಲೆ ತೋಟ ಎಷ್ಟಿದೆ ಹರೀಶಣ? ತೋಟನ ಕಮ್ಮಿ. ಕಮ್ಮಿ ಅಂದ್ರೆ ಒಂದೆರಡು ಎಕರೆ ಇದೆ ಸರ್. ಏಯ್, ಎರಡು ಎಕರೆ ಏನು ಕಡಿಮೆ ಇಲ್ರಪ್ಪ. ಅಯ್ಯೋ, ಎರಡು ಎಕರೆಯಲ್ಲಿ ಸುಖವಾಗಿ ಕೆಲಸ ಮಾಡಿದ್ರೆ ಸಮೃದ್ಧಿಯಾಗಿ ನೀವು ಜೀವನ ಮಾಡ್ಬೋದು. ಈ ಮಳೆಯಲ್ಲಿ ಎಲ್ಲಿ ಸರ್ ಎಲ್ಲ ಕೊಳತೆ ಮರ ಬೀಳುತ್ತೆ? ಅಲ್ಲ, ಇದ್ದೇ ಇರುತ್ತೆ ಅದು ಸಮಸ್ಯೆಗಳು. ಆಮೇಲೆ ತೊಂದರೆಗಳು ಎಲ್ಲ ಕಸಮಲ್ಲಿದೆ, ಆದ್ರೂ ಬಿಡಬಾರ್ದು. ದನಕರುಗಳು ಇಟ್ಕೊಂಡಿದ್ದೀರಾ? ನಿಮಗೆ ಯಾವ್ದಕ್ಕೆ ಉಪಯೋಗ ಆಗ್ತವೆ? ಗದ್ದೆ ಉಳ್ಳಿಕ್ಕೆ. ಓಹೋ, ಅಲ್ಲ ಸ್ವಲ್ಪ ಬೆಳಿತೀನಿ ಅಂತ ಹೇಳ್ತಿದ್ರಿ ಗದ್ದೆ ಸಗಣಿಗೆ. ಓಹೋ, ಬೇರೆಯವ್ರ ಗದ್ದೆಗೂ ಬಳಕೆ ಮಾಡ್ಕೊಳ್ತೀರಾ? ಬೇರೆಯವ್ರು ಕೇಳಿದ್ರೆ ಹುಳಕ್ಕೆಲ್ಲ ಕೊಡ್ತೀವಿ ಸರ್. ಮತ್ತೆ ನಮ್ಮಲ್ಲಿ ಟಿಲ್ಲರಿಗೆ ಹುಳ ಅವಶ್ಯಕತೆ ಆಗೋದಿಲ್ಲ, ಚಿಕ್ಕ ಚಿಕ್ಕ ಗದ್ದೆ. ಹೌದು ಹೌದು, ನಿಜ ನಿಜ ನಿಜ, ಒಳ್ಳೇದೇ. ಹಸುಗಳನ್ನು ನೀವು ಎತ್ತುಗಳನ್ನ ಸಾಕಿರುವಾಗ ಹಸುಗಳನ್ನು ಸಾಕೊಳ್ಬಹುದು ಅಂತ ಅನ್ಸುತ್ತಲ್ವಾ? ಎಲ್ಲಿ ಬೇಸಿಗೆಲ್ಲ ನೋಡ್ಲಿಕ್ಕೆ ಅಷ್ಟು ಹುಲ್ಲು ಇರೋದಿಲ್ಲ ಸರ್ ಹಾಗೆ. ಹೌದಾ? ಓ ಹೋ ಹೋ, ಏನ್ ಓದಿರುತ್ತಾವು ಹರೀಶಣ? ನಾವು ಎಸ್ ಎಲ್ ಸಿ ಓದಿದ್ವಿ ಸರ್. ಎಸ್ ಎಲ್ ಸಿ? ಓಕೆ, ಇರಲಿ ಇರಲಿ, ತೊಂದರೆ ಇಲ್ಲ. ಎಸ್ ಎಲ್ ಸಿ ಓದಿದ್ರು ಎಷ್ಟೋ ವಿಚಾರಗಳನ್ನ ಎಷ್ಟೋ ಜನ ತಿಳ್ಕೊಂಡಿದ್ದಾರಲ್ವಾ? ಹೌದು ಸರ್. ಹ್ಞೂ ಹ್ಞೂ ಹ್ಞೂ. ಓಕೆ, ಭಾಳ ಸರಳವಾದ ಒಂದು ಪ್ರಶ್ನೆನ ಕೇಳೋಣ ಅಂತ ಅನಿಸ್ತಾ ಇದೆ. ಬಟ್ಟೆ ನೀರನ್ನ ಕಬ್ಬಿನಿಂದ ರಸವನ್ನ ಹಿಂಡಿ ತೆಗಿತಾರೆ. ಬಟ್ಟೆ ಒಗೆದಾಗ ಬಟ್ಟೆಯನ್ನು ಹಿಂಡಿ ನೀರನ್ನ ತೆಗಿತಾರೆ ಅಲ್ವಾ? ಕಬ್ಬನ್ನ ರಸ ತೆಗೆಯುವಾಗ ಅಲ್ಲಿನೂ ಹಿಂಡಿ ತೆಗಿತಾರೆ. ಈ ಹಿಂಡಿ ಎಂಬ ಪದ ನಮ್ಮ ಕೃಷಿಯಲ್ಲಿ ಬಳಕೆ ಆಗ್ತದೆ ಎಲ್ಲಿ? ಹಿಂಡಿ, ಹಾ, ಈ ಹಿಂಡಿ ಅನ್ನೋ ಪದ ಕೃಷಿಯಲ್ಲಿ ಬಳಕೆ ಆಗ್ತದೆ ಎಲ್ಲಿ? ಹಿಂಡಿ ಗೊತ್ತಾಗ್ತಲ್ವಾ? ದನಕರುಗಳಿಗೆ ಮೇವಾಗ್ತಿಲ್ಲ. ಹಾ ನೋಡಿ, ಹಸುಗಳಿಗೆ ಅಥವಾ ದನಕರುಗಳಿಗೆ ಹಾಕುವ ಹಿಂಡಿ. ಆಮೇಲೆ ಹಿಂಡಿ ಗೊಬ್ಬರಗಳಂತ ಕೇಳಿದಿರಲ್ವಾ? ಹಿಂಡಿ ಗೊಬ್ಬರ. ಹಾ, ಹಿಂಡಿ ಗೊಬ್ಬರ. ಆಮೇಲೆ ಚಟ್ನಿಗೂ ಕೆಲವೊಂದು ಸಾರಿ ಕೆಲವೊಂದು ಪ್ರದೇಶದಲ್ಲಿ ಹಿಂಡಿ ಅಂತ ಕರೀತಾರೆ. ಚಟ್ನಿಗೆ ಈ ಹುಣಸೆ ಹಿಂಡಿ ಅಂತ ಕರೆಯೋದಿದೆ ಕೆಲವೊಂದು ಭಾಗಗಳಲ್ಲಿ, ಹಾಗೆ ಹುಣಸೆ ಚಟ್ನಿ ಅಂತ ಕರೆಯೋದಿದೆ. ಹೌದು, ನೆನಪು ಮಾಡ್ಕೊಂಡ್ರಿ, ಉತ್ತರ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ. ಚೆನ್ನಾಗಿರಿ ಅರಿಶಣ, ಏನು ಸಮಸ್ಯೆ ಅಂತ ಅನ್ಕೊಂಡು ಜೀವನ ಮಾಡಕ್ ಹೋಗ್ಬಿಡಿ. ಸಮಸ್ಯೆಗಳಿದ್ರೇನೆ ನಮಗೆ ದೊಡ್ಡ ಶಕ್ತಿ. ನಮಸ್ಕಾರ. ನಮಸ್ಕಾರ. ಕೇಳಿದ್ರಿ, ಸಣ್ಣ ಹಿಡುವಳಿಯಲ್ಲಿನ ಜನ ಸುಖವಾಗಿ ಇರಬಹುದು ಅನ್ನೋದಕ್ಕೆ ನಮ್ಮ ಸಮಾಜದಲ್ಲಿ ತುಂಬ ಉದಾಹರಣೆಗಳಿದ್ದಾವೆ. ಗಮನಿಸ್ಕೊಳ್ಳಿ, ಮುಂದಿನ ಸೋಮವಾರ 25ನೇ ತಾರೀಕು, ಅಂದರೆ ಬರೋ ಸೋಮವಾರದ ನಂತರ ಸೋಮವಾರ 25ನೇ ತಾರೀಕು ಇದೆಯಲ್ಲ, ಅವತ್ತು ಹಸುಗಳ ಸಾಕಾಣಿಕೆಯಿಂದ ಚೆನ್ನಾಗಿ ಅಭಿವೃದ್ಧಿಯನ್ನು ಕಂಡಿರುವ ಕುಶಾಲನಗರ ತಾಲೂಕು ಬಸವನಹಳ್ಳಿಯ ಬಿ ಎಂ ಸಾಗರ್ ಮತ್ತು ಅವರ ಪತ್ನಿಯವರು ಮಾತಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, 2.5 ಎಕರೆ ಇರೋದು, 1 ಎಕರೆ ರೇಷ್ಮೆ ಬೆಳೀತಾರೆ, 1.5 ಎಕರೆಯಲ್ಲಿ ಹಸಿರು ಮೇವನ್ನು ಬೆಳ್ಕೊಳ್ತಾರೆ, ಇನ್ನು 4 ಎಕರೆ ಗುತ್ತಿಗೆ ತೆಗೆದುಕೊಳ್ತಾರೆ. 15 ಹಸುಗಳನ್ನು ಚೆಂದವಾಗಿ ಸಾಕಿದ್ದಾರೆ. ಮುಟ್ಟಿದರೆ ನಮ್ಮ ಕೈಯೇ ಒಂಥರ ವ್ಯತ್ಯಾಸ ಆಗುತ್ತೆ ಅನ್ನೋ ಥರ ಆಗುತ್ತೆ, ಅಷ್ಟು ಚೆನ್ನಾಗಿ ಹಸುಗಳನ್ನು ಸಾಕ್ಕೊಂಡಿದ್ದಾರೆ. ನಾವು ಹೋಗಿ ಅವರ ಸಂದರ್ಶನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಭಾಳ ಚೆನ್ನಾಗಿ ಮಾತಾಡಿದರೆ ಶ್ರೋತೃಗಳೇ. 25ನೇ ತಾರೀಕಿನ ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ. ಹಾಗೆ ಪ್ರತಿದಿನದ ಕಾರ್ಯಕ್ರಮಗಳು ನಿಮಗೆ ಸ್ಫೂರ್ತಿದಾಯಕವಾಗಿರ್ತವೆ ಅಂತ ಅಂದ್ಕೊಂಡು ನಾವು ಭಾವಿಸಿಕೊಂಡು ಮುಂದಿನ ಕರೆಯನ್ನು ತೆಗೆದುಕೊಳ್ತಿದ್ದೀವಿ. ನಮಸ್ಕಾರ. ಯಾರು ತಾವು? ನಮಸ್ಕಾರ. ಕೋಪಟ್ಟಿಯಿಂದ ದಿನೇಶ್ ಅಂತ ಸರ್. ದಿನೇಶ್ ಅವರ? ಹೌದು ಸರ್. ಹಾ, ಕೋಪಟ್ಟಿಯಿಂದ. ಹೌದು ಸರ್. ಏನ್ ಮಾಡ್ತೀರಿ ದಿನೇಶ್ ಅಣ್ಣ? ನಾವು ಮೊದಲನಾಗಿ ನಮ್ಮವರು ಇದು ಫಸ್ಟ್ ನಾವು ರೈತರಾಗಿ ಮತ್ತೆ ಆರ್ಮಿಲಿ ಒಂದು 18 ವರ್ಷ ಸೇವೆ ಸಲ್ಲಿಸಿ ಈಗ ಪಂಚಾಯತಿ ಸದಸ್ಯನಾಗಿ ಆರ್ಗ್ಯಾನಿಕ್ ಆಗಿ 1,000 ಎಕರೆ ಕೃಷಿ ಮಾಡಿಕೊಂಡು ಮೈಂಟೈನ್ ಮಾಡ್ತಾ ಹೋಗ್ತಿದ್ದೀನಿ. ಎಷ್ಟು ವಯಸ್ಸು ದಿನೇಶ್ ಅಣ್ಣ ತಮ್ಗೆ? ನನಗೀಗ 52 ಸರ್. 52. ಹ್ಮ್ ಹ್ಮ್, ಒಳ್ಳೇದು. ತಮ್ಮ ಅದೇ ಸಾವಯವ ಗ್ರಾಮಸ್ಥಳ ಇದ್ದಲ್ಲಿ ತಾವು ಹಾಸನದಲ್ಲಿ ಇದ್ದಿರಲ್ಲ ಸರ್, ನಿಮ್ಮ ಸುಮಾರು ಬುಕ್ಸ್ ಎಲ್ಲ ಸ್ಟಡಿ ಮಾಡಿದೆ, ತುಂಬಾ ಮಾರ್ಗದರ್ಶನ ಆಯ್ತು ನಮಗೆ ಡೆವಲಪ್ ಆಗಕ್ಕೆ. ಒಳ್ಳೇದು ಒಳ್ಳೇದು ದಿನೇಶ್ ಅಣ್ಣ. ಆರ್ಗ್ಯಾನಿಕ್ ಬಗ್ಗೆ ಹೌದು. ನಿಮ್ದು ಸಂಖ್ಯೆನ ಹೇಳಿ ದಿನೇಶ್ ಅಣ್ಣ. 08 9449 7554 7754 ಎಷ್ಟು ಎಕರೆ ಇದೆ ದಿನೇಶಣ್ಣ ತಮ್ದು ತೋಟ ಎಲ್ಲ? ತೋಟ ಒಂದು 8 ಎಕರೆ ಕಾಫಿ ತೋಟ ಇದೆ ಸರ್. ಮತ್ತೆ 2 ಎಕರೆ ಸ್ವಲ್ಪ ಪರ್ಚೇಸ್ ಮಾಡಿ ತಗೊಂಡು ಜಮೀನು ಮಾಡ್ತಿದ್ದೇವೆ. ಎತ್ತಲ್ಲಿ ಉಳುಮೆ ಮಾಡೋದು. ಒಳ್ಳೇದು. ಎಷ್ಟು ದನ ಕರುಗಳಿದಾವೆ? ದನ ಕರು 5 ಇದೆ ಸರ್. 5 ಹಸುಗಳ ಇಲ್ಲ, ಇದು 3 ಎತ್ತುಗಳೊಂದು 2 ಹಸು. ಓಹೋ. ಎತ್ತಲ್ಲಿ ಉಳೋದು ಸ್ವಲ್ಪ ನಮ್ಮದೆಲ್ಲ ಬಯಲು ಗದ್ದೆ ಅಂತಂದ್ರೆ ನೀರಾವರಿ ಭೂಮಿ, ಫ್ಯಾಕ್ಟ್ರಿ ಇಲ್ಲ, ಸ್ವಲ್ಪ ಸಮಸ್ಯೆ ಆಗ್ತದೆ. ಹೌದು ನೋಡಿ, ಹಾಗೆ ಮೈಂಟೈನ್ ಮಾಡಿ ಹೋಗ್ತಿದ್ದೇವೆ. ಒಳ್ಳೇದು. ಸಂಪೂರ್ಣವಾಗಿ ಜೈವಿಕ ಪದ್ಧತಿಯಲ್ಲಿ ತೋಟ ನಿರ್ವಹಣೆ ಮಾಡ್ತಿದ್ರೆ ಸ್ವಲ್ಪ ರಾಸಾಯನಿಕ ಗೊಬ್ಬರ? ನಾವು 2014 ಸುಮಾರು ಮಾಡಿದ್ರು, 5 ಇಯರ್ಸ್ ಮಾಡಿದ್ರೆ ನನಗೆ ಅದರಲ್ಲಿ ತುಂಬಾ ಕೆಲಸ ವಿಪರೀತ ಆಗ್ತದೆ. ಮತ್ತೆ ಸರಿಯಾದ ಮಾರುಕಟ್ಟೆ ಸಿಕ್ತಿಲ್ಲ ಸರ್. ನಾವು ಬಹಳಷ್ಟು ಮಡಿಕೇರಿ ಒಂದು ಆರ್ಗಾನಿಕ್ ಆಗಿ ಮಾಡುವಂತ ಒಂದು ನಮ್ಮ ಜಾಯಿಂಟ್ ಡೈರೆಕ್ಟರ್ ಶಿವದಾಸ್ ಅಂತಿದ್ರು ಅವ್ರನ್ನ ಕೂಡ ರಿಕ್ವೆಸ್ಟ್ ಮಾಡೋ ಹಾಗೂ ನಮ್ಗೆ ವ್ಯವಸ್ಥೆ ಆಗ್ಲಿಲ್ಲ. ಪ್ರಯತ್ನ ಪಟ್ಟಿದ್ದೇವೆ. ಹಾಗಾಗಿ ನಾವು ಅನಿವಾರ್ಯ ಕೆಮಿಕಲ್ ಗೆ ಹೋಗಕ್ಕೆ ಬಂದಿತ್ತು. ಆದ್ರೆ ನಾವು ಮೈಂಟೈನ್ ಮಾಡ್ತಿದ್ದೇವೆ ಸರ್. ಸಗಣಿ ಗೊಬ್ಬರ ಎಲ್ಲ ನಮ್ಮ ತೋಟಕ್ಕೆ ಹಾಕೊಂಡು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಓಕೆ ಓಕೆ. ಒಂದು ಪ್ರಶ್ನೆ ತಮಗೆ. ಏನ್ ಸರ್ ಪ್ರಶ್ನೆ ತಮಗೆ ದಿನೇಶಣ್ಣ? ಹೇಳಿ ಹೇಳಿ ಸರ್. ಯಾವ ಹಣ್ಣುಗಳ ಬೀಜಗಳನ್ನ ಜನ ಅಡುಗೆಗೆ ಸೇವನೆಗೆ ಬಳಸ್ತಾರೆ ಅಂತ ಹೇಳ್ಬೇಕು ತಾವು? ಹಣ್ಣುಗಳ ಬೀಜಗಳನ್ನ ಅಡುಗೆಗೂ ಬಳಸ್ಕೊಳ್ತಾರೆ, ಬೇಯಿಸಿ ಅಥವಾ ಸುಟ್ಬಿಟ್ಟು ಉಪಯೋಗಿಸ್ಕೊಳ್ತಾರೆ. ಸೂಕ್ಷ್ಮ ಎಷ್ಟು ಬೇಗ ಸುಟ್ಟು ಅಂದೇಟಿ ನೆನಪಾಗ್ಬಿಡುತ್ತೆ ಅಲ್ವಾ ನಿಮಗೆ? ಬೇರೆ ಹಣ್ಣುಗಳ ಬೀಜಗಳನ್ನು ಉಪಯೋಗಿಸ್ಕೊಳ್ತಾರ ನೀವು ಕಂಡಂತೆ ಅಡುಗೆಗೆ ಬೇರೆ ಹಣ್ಣುಗಳ ಬೀಜಗಳನ್ನ ಬಳಸ್ಕೊಳ್ಳೋದು? ಬೇರೆ ಹಣ್ಣು ಬೀಜ ಈಗ ಕಡಲೆ ಗಿಡ್ಲೆ ಅದೆಲ್ಲ ದ್ವಿದಳ ಧಾನ್ಯಗಳು ಬಳಸ್ತೇವೆ. ಹಣ್ಣುಗಳ ಬೀಜ ಈಗ ತಕ್ಷಣ ನೆನಪಾಗ್ಲಿಕ್ಕಿಲ್ಲ. ನೋಡೋಣ, ಇನ್ನೊಂದ್ಸಾರಿ ಸಿಕ್ಕ ಮಾತಾಡೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ, ನಮಸ್ಕಾರ. ಕೇಳಿದ್ರೆ ಸಮಯ ಆಗ್ತಾ ಬಂತು, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದೀವಿ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ವಿಜಯ್ ಅಂಗಡಿ. ನಾಳಿನ ಕಾರ್ಯಕ್ರಮದಲ್ಲಿ ಆರ್ಥಿಕ ಬೆಳೆ ಅಗಾರ್ವುಡ್ ಈ ಕುರಿತು ಮಾತನಾಡುತ್ತಾರೆ ಎಂಟಿ ಸಚಿನ್. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಜುಲೈ 3ರಂದು ನಿಧನರಾದ ಬಲಮುರಿ ಗ್ರಾಮ ಗುಡ್ಡೇರ ದಿವಂಗತ ಕುಶಾಲಪ್ಪನವರ ಪತ್ನಿ ದೇವಮ್ಮ ಅವರ ತಿಥಿಕರ್ಮಾಂತರ ನಾಳೆ ಬುಧವಾರ ಬಲಮುರಿ ಗ್ರಾಮದಲ್ಲಿರುವ ಗುಡ್ಡೇರ ಐನಮನೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ಮಳೆಯ ಕಾರಣದಿಂದ ಮುಂದೂಡಲಾಗಿದೆ. ಆಹ್ವಾನಿತರೆಲ್ಲ ಈ ಬದಲಾವಣೆಯನ್ನು ಪರಿಗಣಿಸಿ ಸಹಕರಿಸುವಂತೆ ಮೃತರ ಮಕ್ಕಳು ಮತ್ತು ಗುಡ್ಡೇರ ಕುಟುಂಬಸ್ಥರು ಕೋರಿದ್ದಾರೆ. ಡಿ ಟ್ವಿನ್ ಟೆಕ್ ಮಡಿಕೇರಿ ಪತ್ರಿಕಾಭವನದ ಬಳಿ ಶುಭಾರಂಭ. ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಸ್, ಪ್ರಿಂಟರ್ಸ್, ಸಿಸಿ ಕ್ಯಾಮರಾ, ಯುಪಿಎಸ್, ಬ್ಯಾಟರೀಸ್ ಎಲ್ಲವೂ ಒಂದೇ ಕಡೆ. ಸಂಪರ್ಕಿಸಿ ಡಿ ಟ್ವಿನ್ ಟೆಕ್ ಪತ್ರಿಕಾಭವನ ಬಳಿ ಮಡಿಕೇರಿ. ಮಳೆಗಾಲಕ್ಕೆ ಬೇಕಾದ ರೈನ್ಕೋಟ್, ಜರ್ಕಿನ್, ಸ್ವೆಟರ್, ಪುಲೋವರ್ ನಿಮಗೆ ಬೇಕಾದ ಫ್ಯಾಷನ್ ನಲ್ಲಿ ಇದೀಗ ಲಭ್ಯವಿದೆ. ವಿರಾಜಪೇಟೆಯ ಸತ್ಯನಾರಾಯಣ ಕಾಂಪ್ಲೆಕ್ಸ್ ನಲ್ಲಿರುವ ಅಭಿಷೇಕ್ ಸೆಲೆಕ್ಷನ್ ನಲ್ಲಿ. ಜುಲೈ ದಂಡಂಗ ಮರಣಪಟ್ಟ ತೂಚಮಕೇರಿ ಗ್ರಾಮ ಪೆಮ್ಮಂಡ ಪೌತಿ ಮುತ್ತಣ್ಣ ಇಂಡ ಪೊಣ್ಣು ರಾಣಿ ಇಂಡ ಮಾದ ಕಾರ್ಯ ನಾಳೆ 14:00 ತೂಚಮಕೇರಿಲುಳ್ಳ ಸ್ವಂತ ಮನೆಯಲ್ಲಿ ನಡತ್ವ. ಒಕ್ಕಕಾರ ಊರುಕಾರ ಬಿಂದು ಚೆಂಗಾದಿಯಲ್ಲ ಇದನ್ನ ಆಹ್ವಾನ ದರ್ಜಿತು ಬರನೊಂದು ಐಂಡ ಮೋವೊ ಪೆಮ್ಮಂಡ ಜಿಮ್ಮಿ ಮೋಹನ್ ಮಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತು. ನ್ಯಾಕ್ನಿಂದ ಬಿ ಪ್ಲಸ್ ಮಾನ್ಯತೆ ಪಡೆದಿರುವ ಕಾವೇರಿ ಪದವಿ ಕಾಲೇಜು ವಿರಾಜಪೇಟೆ, ಇಲ್ಲಿ 2022-23 ಸಾಲಿಗೆ ಬಿಎ, ಬಿಕಾಂ, ಬಿಬಿಎ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9444-7555-3. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಜುಲೈ 6 ನಿಧನರಾದ ಹಾಲುಗುಂದ ಗ್ರಾಮದ ಪೊಟ್ಟಂಡ ದಿವಂಗತ ಅಯ್ಯಪ್ಪನವರ ಪತ್ನಿ ಸೀತಮ್ಮ ಅವರ ತಿಥಿಕರ್ಮಾಂತರ ಇದೇ 14 ಗುರುವಾರ ಪೂರ್ವಾಹ್ನ 11:00 ಹಾಲುಗುಂದದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳಾದ ಪೊಟ್ಟಂಡ ರವಿ, ಜಯ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampet, Kodagu. Or call 9611-55457. ಮಳೆ ಶುರುವಾಯ್ತು, ಈ ಬಟ್ಟೆಗಳು ಯಾವುದು ಒಣಗ್ತಾನೇ ಇಲ್ಲ. ಭಾರತಿ ರೆಡಿ ಹೌಸ್ ನಲ್ಲಿ ವಾಟರ್ ಹೀಟರ್, ರೂಮ್ ಹೀಟರ್, ಕ್ಲಾಟ್ ಡ್ರೈಯರ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವಾಷಿಂಗ್ ಮೆಷಿನ್ ಗೆ ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತಿ ರೇಡಿಯೋ ಹೌಸ್, ಮೇನ್ ರೋಡ್, ಗೋಣಿಕೊಪ್ಪ, ಹಿಲ್ ರೋಡ್, ಮಡಿಕೇರಿ. ಏಕಲವ್ಯ ಮಾದರಿ ವಸತಿ ಶಾಲೆ ಬಾಳುಗೋಡು ವಿರಾಜಪೇಟೆ, ಇಲ್ಲಿನ ಪ್ರೌಢಶಾಲಾ ವಿಭಾಗಕ್ಕೆ ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಹಾಗೂ ಕಾಲೇಜು ವಿಭಾಗಕ್ಕೆ ಅರ್ಥಶಾಸ್ತ್ರ ಮತ್ತು ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರು ಬೇಕಾಗಿದ್ದಾರೆ. ನಿಗದಿತ ವಿದ್ಯಾರ್ಹತೆ ಹೊಂದಿದ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಬಲ್ಲ ಆಸಕ್ತರು ಈ ಕೂಡಲೇ ಕಚೇರಿ ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ಕೋರಿದೆ. ದೂರವಾಣಿ ಸಂಖ್ಯೆ 9686402040. ನಿಧನ ಸುದ್ದಿ. ವಿರಾಜಪೇಟೆಯ ಐಮಂಗಲ ಗ್ರಾಮತ್ರ ಮೇಕತಂಡ ಪ್ರಕಾಶ್ ಅಯ್ಯಪ್ಪ ಅಯ್ಯಂಗ ಇಂದು ಪೊಲಕ 11:00 ಮರಣಪಟ್ಟತು. 63 ಬಯತ್ರ ಮೇಕತಂಡ ಪ್ರಕಾಶ್ ಅಯ್ಯಪ್ಪ ಎಂಡ ಆಕಿರ್ ಕಾರ್ಯ ನಾಳೆ ಪೊಲಕ 11:00 ಐಮಂಗಲತ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲೆಯಲ್ಲಿ ತೊರಂಜ ಮಳೆಯಿಂದ ನಷ್ಟ ಅನುಭವಿಸಿಟ್ಟ ಪ್ರದೇಶಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಖುದ್ದುಪೋಯ್ತು ಪರಿಶೀಲನೆ ನಡೆಸಿ. ಕೈಂಜ 4 ಜಿಲ್ಲೆಯಲ್ಲಿ ಪೊಜ್ಜನುಳ್ಳ ಮಹಾ ಮಳೆ ಕಾನ ಪ್ರಕೃತಿ ಚಡಿಲ್ ಮನೆ ಕಳೆದ ನೆಂಗಕ್ಕೆ 130 ಮನೆಯನ್ನ ಇಕ್ಕಾಕನೆ ಕೊಡ್ತಿತ್ತು. ಇನ್ಫೋಸಿಸ್ ಆದ ನೆಲೆ ಕಟ್ಟಿನುಳ್ಳ 195 ಮನೆಯನ್ನ ಸಂತ್ರಸ್ತಂಗಕ್ಕೆ ಕೊಡ್ಪಕ್ಕೆ ಸೂಚನೆ ಕೊಡ್ತದಾಯ್ತು. ಅವು ಅರಿಚಿಟ್ಟತ್ತು. ಬೈಯಂಜ ಜಿಲ್ಲಾಧಿಕಾರಿ ಕಚೇರಿ ಸಭಾ ಬಾಡೇಲ್ ಅಧಿಕಾರಿಯಡ ಕೂಡ ಸಭೆ ನಡೆಸಿದ ಮುಖ್ಯಮಂತ್ರಿ ಮಾಮಳೆಯಂಜ ಜಿಲ್ಲೆಯ ಆನ ಆಸ್ತಿ ಪಾಸ್ತಿ ನಷ್ಟದ ಮೇಲೆ ಅಧಿಕಾರಿಯಡಿಂಜ ಮಾಹಿತಿ ಪಡೆದ ಜನರ ಸಮಸ್ಯೆಗೆ ತುರ್ಕೆ ಸ್ಪಂದನೆ ಕೊಡಪನಿಗೆ ಸೂಚನೆ ಕೊಡ್ತದೆ. ಮೆನ್ಯಕ ತಕ್ಕ ಪರ್ದ ಅವು 10 14% ಅಧ್ಯಯನ ಮಳೆ ಪೊಜ್ಜ ಪರಿಣಾಮ ಜಿಲ್ಲೆಯ ಆಸ್ತಿ ಪಾಸ್ತಿ ನಷ್ಟ ಆಯಿತು. ನಷ್ಟ ಅನುಭವಿಸಿಟ ಸಂತ್ರಸ್ತಂಗಕ್ಕೆ ಪರಿಹಾರ ಕೊಡಪಕ್ಕೆ ಕ್ರಮ ಹೊರತೋಕ್ ಸಂಬಂಧಪಟ್ಟ ಹಿಂಗ ಕಣ್ಣುಚಿ ಅನ್ನನೆ ಮಳೆ ನಿಂದನೆಗೆ ರೋಡ್ ಕೂಡನಕ್ಕೆ ಮಳೆಯಿಂದ ನಷ್ಟ ಅನ್ನೋ ಸಾರ್ವಜನಿಕ ಆಸ್ತಿ ಪಾಸ್ತಿನ ಸರಿ ಮಾಡುವನಿಗೆ ಅಧಿಕಾರಿಯಕ್ಕೆ ನಿರ್ದೇಶನ ಕೊಡ್ತದೆ. ಸಭೆಯಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್, ಕಂದಾಯ ಸಚಿವ ಆರ್ ಅಶೋಕ್ ಕೂಡನಕ್ಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್ತು. ಬೈಯಂಜ ಮಂಗಳೂರಿಗೆ ಹೊರಟ ಮುಖ್ಯಮಂತ್ರಿ ಪಿಂಜ ನಿಯೋಗ ಕೊಯನಾಡಲು ತೊರೆದ ಕಾಳಜಿ ಕೇಂದ್ರಕ್ಕೆ ಪೋಯಿತು. ಸಂತ್ರಸ್ತಂಗಕ್ಕೆ ಪರಿಹಾರ ಚೆಕ್ ಕೊಡ್ತದೆ. ಕೊಡಗು ಜಿಲ್ಲೆಗೆ ಬಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜಿಲ್ಲೆಯ ಜನತೆಗೆ ಕೊಡ್ತ ಸಂದೇಶ ನಾಳೆ ಪಲಕ 6 ನಾಪದಂಗ ಪಿಂಜ ಪೋಯ್ಪತ ಅಂಜೆ ಕಾಲಂಗ್ ಆಕಾಶವಾಣಿಯಿಂದ ಪ್ರಸಾರ ಮಾಡುವ. ವಿರಾಜಪೇಟೆ ತಾಲೂಕು ಅಡಗನ ಪಾಲಿಬೆಟ್ಟದ 4.93 ಕೋಟಿ ರೂಪಾಯಿ ಖರ್ಚಲು ಪುದೇದಾಯಿತು ಕಟ್ಟನ ಪರಿಶಿಷ್ಟ ವರ್ಗ ಕಾರ್ಡ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಕಣ್ಣ ಮಕ್ಕಳ ವಿದ್ಯಾರ್ಥಿ ನಿಲಯತನ ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ಬಿಸಿ ನಾಗೇಶ್ ಉದ್ಘಾಟನೆ ಮಾಡಿಸಿ ಶಾಸಕ ಕೆಜಿ ಬೋಪಯ್ಯ, ಜಿಲ್ಲಾಧಿಕಾರಿ ಡಾ ಸತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಂವರ್ ಸಿಂಗ್ ಮೀನಾ, ಗ್ರಾಮ ಪಂಚಾಯತಿ ಅಧ್ಯಕ್ಷಂಗ ಸದಸ್ಯಂಗ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿಂಜತು.